2600. ಇನ್ನೊಮ್ಮೆ ಕೇಳಿ, 9481572600. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 14/12/2024 ಶನಿವಾರದಂದು ನಡೆಯುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 1510 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಡಿಸೆಂಬರ್ ತಿಂಗಳ 14, ಅಂದರೆ 14/12/2024 ಶನಿವಾರ. ಸಹಾಯವಾಣಿ ಸಂಖ್ಯೆ 1510. ಪ್ರಕಟಣೆ ಕೇಳಿದಿರಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ, ಈಗ ಕೇಳೋಣ ಮಲೆನಾಡು ಗಿಡ್ಡ, ಈ ಗೋತಳಿಯ ಮಹತ್ವ ಮತ್ತು ಸಂರಕ್ಷಣೆ. ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮಲೆನಾಡು ಗಿಡ್ಡ ಈ ತಳಿ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ಜಿಎಂ ಇವರೊಂದಿಗಿನ ಸಂದರ್ಶನವನ್ನು ಆಲಿಸೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಮಲೆನಾಡು ಗಿಡ್ಡ ತಳಿ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸತೀಶ್ ಜಿಎಂ ಅವರು ಇದ್ದಾರೆ. ಅವರು ಇಂದು ನಮಗೆ ಮಲೆನಾಡು ಗಿಡ್ಡ ಗೋತಳಿಯ ಮಹತ್ವ ಮತ್ತು ಸಂರಕ್ಷಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ವಿಚಾರ ಅಂತಂದ್ರೆ ಮಲೆನಾಡು ಗಿಡ್ಡ ಗೋತಳಿ, ಅಂದ್ರೆ ಈಗ ಈ ತಳಿ ಕಾಣ್ತಾನೆ ಇಲ್ಲ, ನಾವು ನೋಡಿದಂಗೆ ಎಲ್ಲ ಬೇರೆ ಬೇರೆ ಹಸುಗಳು ಈಗ ಕ್ರಾಸ್ ಬ್ರೀಡಿಂಗ್ ಇವನ್ನೆಲ್ಲ ನೋಡ್ತಾ ಇದೀವಿ. ಈ ಒಂದು ವಿಚಾರದಲ್ಲಿ ಈ ಇದರ ಮಹತ್ವ ಮತ್ತು ಈ ತಳಿಯ ವಿಶೇಷತೆಗಳ ಬಗ್ಗೆ ತಾವೇನ್ ಹೇಳ್ತೀರಿ? ನಾವು ಭಾರತೀಯ ಗೋತಳಿಗಳನ್ನ ನೋಡಿದ್ರೆ ಅದರ ಮಲೆನಾಡ ಗಿಡ್ಡ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡೆದಿದೆ. ನಾವು ಮುಖ್ಯವಾಗಿ ಪಶ್ಚಿಮ ಘಟ್ಟ ಅಂತ ನಾವು ಕರಿತೀವಲ್ಲ, ಈ ಪಶ್ಚಿಮ ಘಟ್ಟದಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶಿಷ್ಟ ಜಾತಿಯ ಅಥವಾ ವಿಶಿಷ್ಟ ಗೋತಳಿ ಇದು ಮಲೆನಾಡು ಗಿಡ್ಡ. ಸೊ ಇದೇನಾಗಿದೆ ಅಂದ್ರೆ ಮಲೆನಾಡಿಗರ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಕೇವಲ ಜಾನುವಾರು ಅಲ್ಲ, ಅವರ ಧಾರ್ಮಿಕ ಮತ್ತು ಸಾಂಸ್ಕೃತಿ ಜೊತೆಗೆ ಬೆರೆತೋಗ್ಬಿಟ್ಟಿದೆ. ಸೊ ಈ ಮಲೆನಾಡು ಗಿಡ್ಡ ಹಾಲುಗೆ ಉಪಯೋಗಿಸ್ತಾರೆ ಮತ್ತು ಹೊಲದ ಕೆಲಸಗಳಿಗೆ ಉಪಯೋಗಿಸ್ತಾರೆ ಮತ್ತು ಜೊತೆಗೆ ಗೊಬ್ಬರಕ್ಕೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಹೆಸರನ್ನು ಸಜೆಸ್ಟ್ ಮಾಡ್ತಕ್ಕಂದ್ರೆ ಮಲೆನಾಡು ಗಿಡ್ಡ ಅಂತ ಹೇಳಿದ್ರೆ ಇದು ಒಂದು ಗಿಡ್ಡ ಜಾತಿಯ ಆಕಳಾಗಿದೆ. ಸೊ ಇದರ ವಿಶಿಷ್ಟ ಲಕ್ಷಣ ಅಂತ ಹೇಳಿದ್ರೆ ಕಡಿಮೆ ಆಹಾರ ಸೇವನೆ, ಕನಿಷ್ಠ ನಿರ್ವಹಣೆ, ಉತ್ತಮ ಗುಣಮಟ್ಟದ ಹಾಲನ್ನು ಮತ್ತು ಕೊಡ್ತಕ್ಕಂಥದ್ದು ಮತ್ತು ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ, ಈ ಒಂದು ನಾಲ್ಕು ಅಂಶಗಳು ಇದರಲ್ಲಿ ಉತ್ತಮವಾಗಿದೆ. ಅಂದರೆ ಕಡಿಮೆ ಆಹಾರ ಸೇವನೆ ಅಂತ ಹೇಳಿದರೆ, ಸೊ ಇದು ಎಲ್ಲವೂ ಕೂಡ ಕಾಡು ಮೇಡಲ್ಲೇ ಹಾಲ್ದಾಡ್ಬಿಟ್ಟು ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಅಥವಾ ಹುಲ್ಲುಗಳನ್ನು ಸೇವಿಸ್ತದೆ. ಕನಿಷ್ಠ ನಿರ್ವಹಣೆ, ಇದಕ್ಕೆ ಯಾವುದೇ ನಿರ್ವಹಣೆ ಬೇಕಾಗಿಲ್ಲ. ಯಾಕೆಂದರೆ ಯೋಜನೆ ಏನು ಮಾಡ್ತಾರೆ, ಮಲೆನಾಡು ಭಾಗದಲ್ಲಿ ರೈತರು ಏನು ಮಾಡ್ತಾರೆ ಅಂತ ಹೇಳಿದರೆ, ಬೆಳಗ್ಗೆ ಆದ ತಕ್ಷಣ ಇವನ್ನ ಕಾಡಿಗೆ ಅಟ್ಟುಬಿಡ್ತಾರೆ. ಸೊ ಅವ್ರು ರಾತ್ರಿ ತಮ್ಮಷ್ಟಕ್ಕೆ ತಾವೇ ಮನೆಗೆ ಬರ್ತವೆ. ಸೊ ಮನೆಗೆ ಬಂದುಬಿಟ್ಟು ಅಂದರೆ ಯಾವುದೇ ನಿರ್ವಹಣೆಯ ವ್ಯವಸ್ಥೆಯು ಕೂಡ ಇವಕ್ಕೆ ಬೇಕಾಗಿಲ್ಲ. ಮತ್ತು ಉತ್ತಮ ಗುಣಮಟ್ಟದ ಹಾಲನ್ನು ಕೂಡ ಇದು ನೀಡುತ್ತದೆ. ಮತ್ತೆ ರೋಗ ನಿರೋಧಕ ಶಕ್ತಿಗೆ ಈ ಒಂದು ತಳಿ ಬಹಳ ಪ್ರಸಿದ್ಧಿಯಾಗಿದೆ. ಸೊ ಇದರ ದೇಹದ ತೂಕ ಸುಮಾರು ನಾವು ನೋಡಿದಂಗೆ 80-120 kg ತನಕ ತೂಗುತ್ತೆ. ದೇಹದ ಎತ್ತರ ಅಂದ್ರೆ 3 feet ಅಷ್ಟೇ, 3 feet ಜಾಸ್ತಿ ಕೂಡ ಬರೋದಿಲ್ಲ. ಸೊ ಅತ್ಯಂತ ಚುರುಕಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಬುದ್ಧಿವಂತ ಪ್ರಾಣಿ ಈ ಒಂದು ಮಲೆನಾಡು ಗಿಡ್ಡ. ಸೊ ಈ ಮಲೆನಾಡು ಗಿಡ್ಡ ನಾವು ಇತಿಹಾಸ ಅಥವಾ ಪುರಾಣಗಳಲ್ಲಿ ನೋಡಿದ್ರೆ ಹಲವಾರು ಉಲ್ಲೇಖಗಳು ಕೂಡ ಇದೆ. ಅದರಲ್ಲಿ ಎಸ್ಪೆಷಲಿ ಕಪಿಲ ಅಂತಕ್ಕಂಥ ಒಂದು ಪ್ರಭೇದ ಇದೆ, ಇದು ಪೂಜೆಗೆ ಬಹಳ ಯೋಗ್ಯವಾದ ಸೂಕ್ತವಾದಂತಹ ಒಂದು ಹಸು ಅಥವಾ ನಾವು ಓಲಿಕ ಅಥವಾ ಪವಿತ್ರ ಹಸು ಅಂತ ಏನು ಕರೀತೇವಲ್ಲ, ಇದು ಕೂಡ ಬಹಳ ಮುಖ್ಯವಾಗಿದೆ. ಸೊ ಕೆಲವಾರು ದೇವಸ್ಥಾನಗಳಲ್ಲಿ ನೋಡಿರ್ಬೋದು ನೀವು, ತಿರುಪತಿ ಅಥವಾ ಇನ್ನಿತರ ದೇವಸ್ಥಾನಗಳಲ್ಲಿ. ಸೊ ಈ ಕಪಿಲ ಅಂತಕ್ಕಂಥ ಮಲೆನಾಡು ಗಿಡ್ಡ ತಳಿಯಿಂದನೇ ಕೂಡ ಹಾಲಿನ ಅಭಿಷೇಕವನ್ನ ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಅಷ್ಟೊಂದು ಒಂದು ಉತ್ತಮವಾದಂತಹ ಇತಿಹಾಸವು ಕೂಡ ಈ ಮಲೆನಾಡು ಗಿಡ್ಡ ತಳಿಯಾಗಿದೆ. ಈ ಮಲೆನಾಡು ಗಿಡ್ಡ ಅಂತಂದ್ರೆ ಎಲ್ಲರೂ ಏನ್ ಮಲೆನಾಡಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಪರ್ಟಿಕ್ಯುಲರ್ ಈ ತಳಿ ಯಾವ ಪ್ರದೇಶದಲ್ಲಿ ಇದು ಕಂಡು ಬರುತ್ತೆ ಅಂತ ಹೇಳ್ತೀರಿ? ಈ ಮಲೆನಾಡು ಗಿಡ್ಡ ಹೆಸರೇ ಸೂಚಿಸಿದಂಗೆ ಮಲೆನಾಡು ಪ್ರದೇಶ ಅಂತ ಹೇಳಿದ್ರೆ ಈ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನದ ಏನ್ ಪಶ್ಚಿಮ ಘಟ್ಟದ ಸಾಲನ್ನು ನಾವೇನು ಕಾಣ್ತೀವಲ್ಲ, ಸೊ ಈ ಎಲ್ಲ ಒಂದು ಮಲೆನಾಡು ಪ್ರದೇಶದಲ್ಲಿ ಜೊತೆ ಜೊತೆಗೆ ಕರಾವಳಿ ಭಾಗದಲ್ಲಿಯೂ ಕೂಡ ದಕ್ಷಿಣ ಕನ್ನಡ ಆಗಿರ್ಬೋದು ಅಥವಾ ಉಡುಪಿ ಡಿಸ್ಟಿಕ್ಟಲ್ಲೂ ಕೂಡ ಈ ಒಂದು ಮಲೆನಾಡು ಗಿಡ್ಡ ತಳಿಯನ್ನು ನಾವು ಕೂಡ ಕಾಣಬಹುದಾಗಿದೆ. ತಳಿಯ ವಿಶೇಷತೆಗಳ ಬಗ್ಗೆ ಮಾತಾಡಿದ್ರೆ ಬೇರೆ ತಳಿಗಳಿಗೆ ಹೋಲಿಸ್ಕೊಂಡ್ರೆ ಈ ತಳಿಯ ವಿಶೇಷತೆಗಳು ಏನೇನಿದ್ದಾವೆ ಅಂತ ಹೇಳ್ತೀರಿ? ಮಲೆನಾಡು ಗಿಡ್ಡ ಇದೊಂದು ಅತ್ಯಂತ ಉತ್ಕೃಷ್ಟವಾದ ತಳಿ. ಯಾಕೆ ಅಂತ ಹೇಳಿದ್ರೆ ಇದು ಅತ್ಯಂತ ಕಷ್ಟಕರವಾದ ಸನ್ನಿವೇಶ. ನಿಮ್ಗೆಲ್ಲ ಗೊತ್ತಿದೆ ಮಲೆನಾಡು ಅಂತ ಹೇಳಿದ್ರೆ ಅತಿ ಹೆಚ್ಚಾದ ಮಳೆ ಬರುತ್ತದೆ, ಜೊತೆ ಜೊತೆಗೆ ಬಿಸಿಲು ಚಳಿಯೂ ಕೂಡ ಅತಿ ಹೆಚ್ಚಾಗಿರುತ್ತದೆ, ಮತ್ತು ಕಾಡು ಮೇಡುಗು. ಪಶ್ಚಿಮ ಘಟ್ಟದಲ್ಲಿ ನಾವು ಸಾಮಾನ್ಯವಾಗಿ ಕಾಡನ್ನ ಮತ್ತು ದಟ್ಟ ಕಾಡನ್ನ ಮತ್ತು ಗುಡ್ಡಗಳನ್ನು ನೋಡ್ತೀವಿ. ಸೊ ಇಲ್ಲೆಲ್ಲವೂ ಕೂಡ ಸಲೀಸಾಗಿ ಸಂಚರಿಸತಕ್ಕಂಥದ್ದು ಸಾಮರ್ಥ್ಯವನ್ನ ಈ ಒಂದು ಮಲೆನಾಡು ಗಿಡ್ಡ ತಳಿ ಹೊಂದಿದೆ. ಸೊ ಇದರ ತೇವ ತೂಕ 80-120 kg ಬರುತ್ತದೆ, ಒಂದು ಎತ್ತರ 81.8 cm ಆವರೇಜ್ ತಗೊಂಡಾಗ ನಾವು ಬರ್ತದೆ, ಉದ್ದ 88-90 cm ಬರ್ತದೆ. ಜೊತೆ ಜೊತೆಗೆ ಇದು ಕಾಡಲ್ಲೆಲ್ಲ ಸಂಚರಿಸೋದ್ರಿಂದ ಇದರ ಗೊರಸು ಕೂಡ ಬಹಳ ಗಟ್ಟಿಯಾಗಿರುತ್ತದೆ. ಸೊ ಇದರ ಬಣ್ಣವು ಕೂಡ ವಿವಿಧ ಬಣ್ಣಗಳಲ್ಲಿ ಬರ್ತದೆ ಅಂತಂದ್ರೆ ಇದು ಮೇಲೆ ಏನಾಗುತ್ತೆ ಅಂದ್ರೆ ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಆ ಕಾಡಿನ ವಾತಾವರಣಕ್ಕೆ ತಕ್ಕಂಗೆ ಕೂಡ ಈ ಒಂದು ಮಾರ್ಪಾಡುಗಳನ್ನು ಮೊದಲು 100+ years ಕೂಡ ಡೆವಲಪ್ ಆಗಿದೆ. ಸೊ ಕಪ್ಪು ಬಣ್ಣ ಆಗಿರ್ಬೋದು, ಕಂದು ಬಣ್ಣ, ಬೂದು ಬಿಡಿ ಬಣ್ಣ, ಇನ್ನು ಹಲವೇರಿ ರೀತಿಯಾದಂತಹ ಬಣ್ಣಗಳಲ್ಲಿ ಕೂಡ ಇದೆ. ಜೊತೆ ಜೊತೆಗೆ ಈ ಮಲೆನಾಡು ಗಿಡ್ಡ ತಳಿಗಳಲ್ಲಿ ಹಲವೇರು ಪ್ರಭೇದಗಳು ಅಂತ ಅಥವಾ ನಾವೇನಂತ ಹೇಳಿ ವೆರೈಟೀಸ್ ಕೂಡ ನಾವು ಕಾಣಬಹುದು. ಅದರಲ್ಲಿ ಕಪ್ಪು ಹಂಡ ಆಗಿರ್ಬೋದು ಅಥವಾ ಫೇಮಸ್ ಆಗಿರತಕ್ಕಂಥ ಕಪೀಲೆ ಅಥವಾ ಕೌಲ ಅಂತ ಕರಿತೀವಿ, ಅಥವಾ ಕೆಂಪು ದಾಂಡ ಅಂತ ಕರಿತೀವಿ, ಅಥವಾ ವರ್ಷಗಂಧಿ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಭೇದ ಇದೆ, ಅಥವಾ ತ್ರಿವೇಣಿ ಅಂತಕ್ಕಂಥದ್ದು, ಅಥವಾ ಆಲು ಕೊಂಬು ಅಂತಕ್ಕಂಥ ವಿಶೇಷ ಪ್ರಭೇದ ಇದೆ. ಏನಂದ್ರೆ ಈ ಕೊಂಬು ಬಹಳ ಮೂವ್ಮೆಂಟ್ ಆಗ್ತದೆ, ನಾವು ಜಸ್ಟ್ ಅದನ್ನ ಅಲ್ಗಾಡಿಸಿದ್ರೆ ಕೊಂಬು ಕೂಡ ಅಲ್ಗಾಡ್ತದೆ ಸಾಮರ್ಥ್ಯವನ್ನು ಹೊಂದಿದೆ. ಊರ್ಧನ ಅಂತ ಒಂದಿದೆ, ಮಂಗಳತಿ ಅಂತ ಇದೆ, ಕಬೆಟಿ ಅಂತಿದೆ, ಅಥವಾ ಮಾಂಡ ಅಂತಿದೆ. ಸೊ ಇವೆಲ್ಲ ಪ್ರಭೇದಗಳು, ವಿವಿಧ ಪ್ರಭೇದಗಳಿದ್ದಾವೆ. ಈ ಪ್ರಭೇದಗಳು ಯಾವ ರೀತಿ ಬಂತು ಅಂದ್ರೆ ಅಲ್ಲಿರೋ ಸ್ಥಳೀಯ ರೈತರು ಅದರಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ತಮ್ಮದೇ ಆದಂತಹ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಆ ರೀತಿಯಾದ ಬೇರೆ ಬೇರೆ ಪ್ರಭೇದಗಳನ್ನು ಕೂಡ ಈ ಮಲೆನಾಡು ಗಿಡದಲ್ಲಿ ಕಾಣಬಹುದು. ಮತ್ತೆ ಇದ್ರ ಕೆಚ್ಚಲು ಅತ್ಯಂತ ಏನು ದೊಡ್ಡದಾಗಿರೋದ್ರೆ ಚಿಕ್ಕದಾಗಿ ಒಂದು ಬಟ್ಟಲಿನ ಆಕಾರದಾಗಿರ್ತದೆ ಮತ್ತು ಚೂಪಾದಂತಹ ಮಲೆ ತಟ್ಟುಗಳನ್ನು ಹೊಂದಿರ್ತದೆ. ಸೊ ಇದು ಸಣ್ಣ ಗಾತ್ರದ್ದು ಮತ್ತು ಶಕ್ತಿಯುತ ಕಾಲನ್ನು ಹೊಂದಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕಾಡು ಮೇಡುಗಳಲ್ಲಿ ಅಳದಾಡ್ಬೇಕಾದ್ರೆ ಶಕ್ತಿಯುತ ಕಾಲ ಅವಶ್ಯಕತೆ ಆಗಿರುತ್ತೆ. ಸೊ ಇದರಿಂದ ಇದು ಸುಮಾರು 6 feet ಹೆಚ್ಚಿನ ಎತ್ತರವನ್ನು ಕೂಡ ಜಿಗಿಬೀಳತಕ್ಕಂಥ ಸಾಮರ್ಥ್ಯವನ್ನ ಇದು ಹೊಂದಿದೆ. ಇದರ ಜೊತೆಗೆ ಮುಖ್ಯವಾಗಿ ಇದರ ಬೇರೆ ಮಿಶ್ರತಳಿ ರಾಸುಗಳು ಅಥವಾ ಬೇರೆ ರಾಸುಗಳಿಗೆ ಕಂಪೇರ್ ಮಾಡಿದ್ರೆ ಫಲವಂತಿಕೆ ಅಥವಾ ನಾವೇನು ಗರ್ಭ ಧರಿಸತಕ್ಕಂಥ ಸಾಮರ್ಥ್ಯ ಕೂಡ ಅತ್ಯಂತ ಉತ್ಕೃಷ್ಟವಾಗಿದೆ. ಸೊ ನಾವು ಮಲೆನಾಡು ಗಿಡ್ಡ ನಾವು ಮಲೆನಾಡು ಪ್ರದೇಶದಲ್ಲಿ ಹೋಗಿ ನೋಡಿದ್ರೆ ಸುಮಾರು 1 year ಕೊಡ್ತಕ್ಕಂಥ ಸಾಮರ್ಥ್ಯ ಅಥವಾ ಅವರೇಜ್ ಅನ್ನು ತಗೊಂಡು 1 to 1.3 years ತನಕ 1 kg ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಸುಮಾರು 2-2.5 years ಇದು ಪ್ರೌಢಾಸ್ತಿಗೆ ತಲುಪಿಬಿಡ್ತದೆ. ಸೊ 2 years ಬೇಗ ಪ್ರೌಢಾವಸ್ಥೆ ತಲುಪೋದ್ರಿಂದ ಬೇಗ ಕರು ಆಗ್ತಕ್ಕಂಥ ಸಾಮರ್ಥ್ಯ ಅಂದ್ರೆ 3-3.5 years ಮೊದಲನೇ ಕರನ್ನು ಹಾಕ್ಬಿಡ್ತದೆ. ಮತ್ತೆ ಇನ್ನೊಂದು ಅಂತೇಳಿ ಇವು 9 months ಕೂಡ ಹಾಲನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಕೆಲವು ರಾಸುಗಳು ಇನ್ನೂ ಜಾಸ್ತಿ ಕೊಡ್ತದೆ, ಕರು ಆಗತಕ್ಕರು ಕೊಡ್ತಕ್ಕಂಥ ನಿದರ್ಶನ ಕೂಡ ಇದೆ. ಮತ್ತೆ ಈ ನೈಸರ್ಗಿಕವಾಗಿ ಕೂಡ ಇವು ಗರ್ಭಧಾರಣೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಕಾಡು ಮೇಡಿರ್ಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ನೈಸರ್ಗಿಕ ಗರ್ಭಧಾರಣೆಯನ್ನು ಕೂಡ ಆಗ್ತದೆ. ಸೊ ಹಾಲಿನ ಇಳುವರಿ ಬೇರೆ ರಾಸುಗಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಅಂದ್ರೆ ಸುಮಾರು ನಾವು ಆವರೇಜ್ ತಗೊಂಡ್ರೆ 0.5-4 kg ತನಕ ಹೇಳ್ತೀವಿ, ಅಥವಾ ನಾವು ಆವರೇಜ್ ತಗೊಂಡ್ರೆ 1-2 liters ಹಾಲನ್ನ ಈ ಮಲೆನಾಡು ಗಿಡ್ಡ ರಾಸುಗಳು ಕೊಡ್ತವೆ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ವಿಶೇಷ ಗುಣಲಕ್ಷಣ ಮಲೆನಾಡು ಗಿಡ್ಡಲ್ಲಿ ಅಂದ್ರೆ ಕರುವನ್ನು ಸಾಕ್ತಕ್ಕಂಥ ಒಂದು ಸಾಮರ್ಥ್ಯ. ಸೊ ಕರು ಹಾಕಿದ ತಕ್ಷಣ ತಾಯಿ ಕರುವಿಗೆ ಬಿಟ್ಟು ಬೇರೆಗೆ ಹಾಲನ್ನು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಕರು ಚೀಪಿದಾಗ ಮಾತ್ರ ಹಾಲನ್ನು ಇಳಿಸ್ತಕ್ಕಂಥ ಸಾಮರ್ಥ್ಯವನ್ನಿದೆ. ಮತ್ತು 1 ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಕರುವನ್ನು ಬಿಟ್ಟು ಕದಲೋದಿಲ್ಲ. ಅಷ್ಟು ಒಂದಂತಹ ಒಂದು ಮದರಿಂಗ್ ಎಬಿಲಿಟಿ ಅಂತ ಕರಿತೀವಲ್ಲ, ಅದು ಈ ಮಲೆನಾಡು ಗಿಡ್ಡಗಳಲ್ಲಿ ನಾವು ಕಾಣಬಹುದು. ಮತ್ತೆ ಈ ಸ್ವತಂತ್ರವಾಗಿ ಇವು ಕಾಡು ಮೇಡುಗಳಲ್ಲೇ ಮೇಯೋದ್ರಿಂದ ಸೊ ಆಹಾರದ ಎಲ್ಲಾ ಪೌಷ್ಟಿಕಾಂಶಗಳು ಕೂಡ ಇವಕ್ಕೆ ಸಿಗ್ತದೆ. ಸೊ ಅದರಿಂದ ನಾವು ಯಾವುದೇ ರೀತಿಯಿಂದ ಆರ್ಟಿಫಿಷಿಯಲ್ ಫೀಡ್ ಅನ್ನ ಅಥವಾ ಫಾಡರ್ ಅನ್ನ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾವಾಗ ಇವು ಕಾಡು ಮೇಡುಗಳಲ್ಲಿ ಅಲೆದು ಬಿಟ್ಟು ಮೇಯ್ತವು. ಜೊತೆಗೆ ಇದರಲ್ಲಿ ನಾವು ಬೇರೆ ಮಿಶ್ರತಗಳಲ್ಲಿ ನಾವು ಡಿಸ್ಟೋಕಿ ಅಥವಾ ಇನ್ನು ಗರ್ಭ ಕಟ್ಟಿದ ನಂತರ ಕರು ಹಾಕ್ಬೇಕಾದ್ರೆ ಸಮಸ್ಯೆಗಳು ಉಂಟಾಗ್ತದೆ. ಸೊ ಈ ಒಂದು ಮಲೆನಾಡು ಗಿಡ್ಡ ರಾಸುವಿನಲ್ಲಿ ಸಮಸ್ಯೆಗಳು ಬಹಳ ಬಹಳ ಕಮ್ಮಿ, ಪ್ರಸವದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಒಂದು ವಿಶೇಷ ಗುಣಲಕ್ಷಣಗಳು ಈ ಮಲೆನಾಡು ಗಿಡ್ಡ ತಳಿಗಳಲ್ಲಿ ಇದ್ದಾವೆ. ಜೊತೆಗೆ ಇದರ ಸಾಕಾಣಿಕೆ ಪದ್ಧತಿ ಬಗ್ಗೆ ತಾವೇನು ಹೇಳ್ತೀರಿ? ಮಲೆನಾಡಿನಲ್ಲಿ ಇದು ವಿವಿಧ ರೀತಿಯಾದ ಸಾಕಾಣಿಕೆ ಪದ್ಧತಿಗಳು ರೂಢಿಯಲ್ಲಿದೆ. ನಾನು ಹೇಳಿದ ಆಗ್ಲೇ ಹೇಳಿದೆ, ಸೊ ಇದಕ್ಕೆ ನಿರ್ವಹಣೆ ವೆಚ್ಚ ಬಹಳ ಕಮ್ಮಿ, ಅಂದ್ರೆ ಯಾವುದೇ ರೀತಿ ಖರ್ಚು ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಆಗಲೆ ಹೊತ್ತಿನಲ್ಲಿ ಕಾಡು ಮೇಡುಗಳನ್ನ ಆಳ್ಕೊಂಡ್ಬಿಟ್ಟು ಅಲ್ಲಿ ಸಿಗ್ತಕ್ಕಂತ ಎಲ್ಲಾ ರೀತಿಯಾದ ಮೇವುಗಳನ್ನ ತಿಂತದೆ. ರಾತ್ರಿ ಸಂಜೆ ವೇಳೆ ಬಂದ್ಬಿಟ್ಟು ಸೊ ಯೂಸ್ವಲಿ ಏನ್ ಮಾಡ್ತಾರೆ ರೈತರು, ತಮ್ಮಲ್ಲೇ ಭತ್ತ ಬೆಳೆದಿರ್ತಕ್ಕಂಥ ಹಸಿರು ಮೇವನ್ನ ಅಥವಾ ಒಣ ಮೇವನ್ನ ಅಥವಾ ಯಾವುದೇ ರೀತಿಯಾದ ಬಡ್ಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಲೋಕಲಿ ಏನೇನು ಸಿಗ್ತದೆ ಅವನ್ನೆಲ್ಲ ಉರುಳಿ ನುಚ್ಚಾಗಿರ್ಬೋದು ಅಥವಾ ಅಕ್ಕಿ ನುಚ್ಚಾಗಿರ್ಬೋದು ಅಥವಾ ಅಕ್ಕಿ ತೌಡಾಗಿರ್ಬೋದು ಜೊತೆಗೆ ಹಿಂಡಿ ಇವನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸೊ ಮಲೆನಾಡಿಗರು ಮಡ್ಡಿ ಅಂತ ಹೇಳ್ಬಿಟ್ಟು ಒಂದು ವಿಶೇಷ ರೀತಿಯಾದಂತ ಒಂದು ಆಹಾರವನ್ನ ತಯಾರಿಸ್ತಾರೆ. ಅದನ್ನು ಯೂಸ್ವಲಿ ಹಾಲು ಕೊಡ್ತಕ್ಕಂತ ಮಲೆನಾಡು ಗಿಡ್ಡ ರಾಸುಗಳಿಗೆ ಕೊಡ್ತಾರೆ. ಮತ್ತೊಂದು ಮುಖ್ಯವಾದಂತ ಒಂದು ಸಾಕಾಣಿಕೆ ಪದ್ಧತಿ ನಾವು ಈ ಮಲೆನಾಡು ಗಿಡ್ಡದಲ್ಲಿ ನೋಡ್ತಾ ಅಂದ್ರೆ ಸೊಪ್ಪಿನ ಕೊಟ್ಟಿಗೆ ಅಥವಾ ಕಚ್ಚಾ ಕೊಟ್ಟಿಗೆ ಅಂತ ಹೇಳ್ಬಿಟ್ಟು ಕರಿತೀವಿ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕೊಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಹಸಿರು ಹುಲ್ಲನ್ನ ಮತ್ತೆ ಒಣ ಹುಲ್ಲನ್ನ ಒಂದು ಲೇಯರ್ ಲೇಯರ್ ಆಗಿ ಹಾಸ್ತಾರೆ. ಸೊ ಒಂದು ದಿನ ಆಸಿದ ನಂತರ ಅದರಲ್ಲಿ ರಾಸುಗಳನ್ನ ಬಿಡ್ತಾರೆ. ಸೊ ಆ ರಾಸುಗಳು ಅದು ತುಳಿದ್ಬಿಟ್ಟು ಎಲ್ಲ ಇದ್ಬಿಟ್ಟು ಅದು ಕೆಳಗೆ ಹೋಗ್ತಾ ಬರುತ್ತೆ, ಗಂಜಲ ಸಗಣಿ ಎಲ್ಲ ಅದ್ರ ಮೇಲೆ ಆಗ್ತದೆ. ನೆಕ್ಸ್ಟ್ ದಿನ ಅದನ್ನ ತೆಗೆಯೋದಿಲ್ಲ ಅವರು, ಮತ್ತೆ ಅದ್ರ ಮೇಲೆ ಮತ್ತೆ ಫ್ರೆಶ್ ಆಗಿರ್ತಕ್ಕಂಥ ಹಸಿರು ಮತ್ತೆ ಒಣ ಹುಲ್ಲನ್ನ ಹಾಕ್ತಾ ಹೋಗ್ತಾರೆ. ಸೊ ಈ ರೀತಿ ಆಗ್ಬಿಟ್ಟು ಸುಮಾರು 15 ದಿನದಿಂದ 1 ತಿಂಗಳ ತನಕ ಹಾಕ್ತಾ ಹೋಗ್ತಾರೆ. ಸೊ ಅದ್ರು ಈ ರಾಸುಗಳ ಓಡಾಟದಿಂದ ಮತ್ತೆ ಸಗಣಿ ಇಕ್ಕಿ ಅದ್ರದ್ದೇ ಹಾಕೋದ್ರಿಂದ ಅದು ಕೆಳಗೆ ಹೋಗ್ತಾ ಹೋಗ್ತದೆ. ಸೊ ಒಂದು ತಿಂಗಳ ನಂತರ ಇದನ್ನೆಲ್ಲ ತೆಗೆದುಬಿಟ್ಟು ಅವರು ತಿಪ್ಪೆಗೆ ಹಾಕ್ತಾರೆ. ಇದು ಅತ್ಯಂತ ಉತ್ಕೃಷ್ಟವಾದಂತಹ ಸಾವಯವ ಗೊಬ್ಬರವನ್ನ ರೈತನಿಗೆ ನೀಡುತ್ತದೆ. ಸೊ ಈ ಒಂದು ತಿಂಗಳು ಕೂಡ ಈ ರಾಸುಗಳು ಅದ್ರ ಮೇಲೆ ಇದ್ರು ಕೂಡ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿಂದ ಇವು ಬಳಲುವುದಿಲ್ಲ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಅತ್ಯಂತ ಉತ್ಕೃಷ್ಟವಾಗಿದೆ. ಜೊತೆ ಜೊತೆಗೆ ಈ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನ ರೈತರಿಗೆ ಈ ಒಂದು ಮಲೆನಾಡು ಗಿಡ್ಡ ತಳಿ ನೀಡ್ತಾ ಬರ್ತಾ ಇದೆ. ಈ ಒಂದು ಮಲೆನಾಡು ಗಿಡ್ಡ ತಳಿಯಲ್ಲಿ ಈ ಒಂದು ಹಾಲಿನ ಇಳುವರಿ ಕಡಿಮೆ, ಆದ್ರೆ ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ತಾವು ಗುಣಮಟ್ಟ ಮತ್ತೆ ಇದರದು ಇಳುವರಿ ಈ ಕುರಿತು ಏನ್ ಹೇಳ್ತೀರಿ ಸರ್? ನಮ್ಗೆ ಆಗ್ಲೇ ಹೇಳಿದಂಗೆ ಹಾಲಿನ ಇಳುವರಿ ಸ್ವಲ್ಪ ಕಮ್ಮಿ ಇದೆ. ಅಂದ್ರೆ ನಾವು 1/2 ಲೀಟರ್ ಇಂದ 3 ಲೀಟರ್ ತನಕ ಅವರೇಜ್ ತಗೊಂಡ್ರೆ ಇಷ್ಟು ಹಾಲನ್ನು ಕೊಡ್ತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಉತ್ತಮ ಪಶು ಆಹಾರ ಕೊಟ್ಬಿಟ್ಟು ನಂತರದ ಮಾಡ್ತಾ ಬಂದ್ರೆ ಈಗ ಕೆಲವೊಂದು 6 ಲೀಟರ್ ತನಕ ಕೊಡ್ತಕ್ಕಂತ ಒಂದು ದಾಖಲೆ ಕೂಡ ನಮ್ಮಲ್ಲಿದ್ದಾವೆ. ಸೊ ಈ ಒಂದು ಹಾಲು ಏನು ನ್ಯಾಚುರಲ್ ಆಗಿ ಇದು ಮಲೆನಾಡು ಪ್ರದೇಶದಲ್ಲಿ ಮೇಯ್ದ್ ಬಂದಾಗ ಉತ್ತಮವಾದಂತಹ ಸಾವಯವ ಹಾಲಾಗಿರ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಪೆಸ್ಟಿಸೈಡ್ಸ್ ಅಥವಾ ಕ್ರಿಮಿ ನಾಶಕಗಳನ್ನ ಯೂಸ್ ಮಾಡದೇ ಇರತಕ್ಕಂಥ ಪ್ರದೇಶದಲ್ಲಿ ಅದು ಮೇಯೋದ್ರಿಂದ ಸೊ ಹಾಲು ಅತ್ಯಂತ ಉತ್ಕೃಷ್ಟವಾದ ಸಾವಯವ ಹಾಲಾಗಿ ಇರ್ತದೆ. ಮತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾನು ಆಗ್ಲೇ ಹೇಳಿದಂಗೆ ಇದು ಕಮ್ಮಿ ಇರೋದ್ರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟ ಎಸ್ಪೆಷಲಿ ಗುಣಮಟ್ಟದಲ್ಲಿ ಅತ್ಯುತ್ತಮವಾದಂತಹ ಹಾಲು ಈ ಒಂದು ಮಲೆನಾಡು ಗಿಡ್ಡ ತಳಿಯ ಹಾಲಾಗಿರ್ತದೆ. ಅದರ ಜೊತೆ ಜೊತೆಗೆ ಈ ಹಾಲಿನಲ್ಲಿ ಕೆಲವಾರು ಉತ್ತಮವಾದಂತಹ ಗುಣಲಕ್ಷಣಗಳಿದ್ದಾವೆ. ಸೊ ಅದರ ಕೂಡ ಬಗ್ಗೆ ಮಾತಾಡುವ ಈ ಔಷಧಿ ಗುಣಗಳು ಅಂತ ಬಂದಾಗ ಈ ಒಂದು ಮಲೆನಾಡು ಗಿಡ್ಡದಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಮತ್ತೆ ಅದರ ಗುಣಮಟ್ಟ ಯಾವ ರೀತಿ ಅಂತ ಹೇಳ್ತೀರಿ? ನಾವು ನೋಡಿದ್ವಿ ಕೆಲವೊಂದು 2-3 ವರ್ಷದ ಕೆಳಗೆ ಕರೋನಾ ನಮ್ಮನ್ನ ಕಾಡಿದಾಗ ಸೊ ಈ ಮಲೆನಾಡು ಗಿಡ್ಡ ತಳಿಯ ಹಾಲಿಗೆ ಬಹಳವಾದಂತಹ ಬೇಡಿಕೆಯನ್ನು ಬಂದಿತ್ತು. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಅದರಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥ ಎಲ್ಲಾ ಕಾರ್ಯಕ್ರಮವು ಕೂಡ ಎಲ್ಲ ಕಡೆ ಪ್ರಸಿದ್ಧಿಯಾಗಿತ್ತು. ಇದು ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ ಹಾಲಿನಲ್ಲಿ ಅಂದ್ರೆ ಮಲೆನಾಡು ಗಿಡ್ಡ ಹಾಲಿನಲ್ಲಿ ಬೇರೆ ತಳಿಯ ಹಾಲನ್ನ ನಾವು ಕಂಪೇರ್ ಮಾಡಿದಾಗ ಇದರಲ್ಲಿ ಲ್ಯಾಕ್ಟೋಫೆರಿನ್ ಅಂತಕ್ಕಂಥ ಅಂಶ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಸೊ ಈ ಲ್ಯಾಕ್ಟೋಫೆರಿನ್ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಸೊ ಈ ಒಂದು ಲ್ಯಾಕ್ಟೋಫೆರಿನ್ ಐರನ್ ಬೈಂಡಿಂಗ್ ಪ್ರೋಟೀನ್ ಅಂತ ಹೇಳಿದ್ರೆ ಕಬ್ಬಿಣ ಅಂಶವನ್ನ ಬೈಂಡ್ ಮಾಡತಕ್ಕಂಥ ಪ್ರೋಟೀನ್ ಆಗಿದೆ. ಇದು ಬೈಂಡಿಂಗ್ ಪ್ರೋಟೀನ್ ಯಾವಾಗ ಜಾಸ್ತಿ ಇರ್ತದೋ ನಮ್ಮ ದೇಹದಲ್ಲಿ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಮತ್ತೆ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಯಾವುದೇ ಕಾಯಿಲೆ ರೋಜನೆಗಳಿಗೆ ಬಂದಾಗ ನಮ್ಗೆ ಏನು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅನ್ನ ಅಟ್ಯಾಕ್ ಆಗುತ್ತೆ ನಮ್ಮ ದೇಹಕ್ಕೆ ಅವನ್ನೆಲ್ಲ ಸಾಯಿಸ್ತಕ್ಕಂಥ ಗುಣ ಅಥವಾ ಅದನ್ನ ತಡೆ ಹಿಡಿತಕ್ಕಂಥ ಗುಣ ಈ ಒಂದು ಲ್ಯಾಕ್ಟೋಫೆರಿನ್ ಅಂತಕ್ಕಂಥ ಅಂಶದಲ್ಲಿದೆ. ಜೊತೆ ಜೊತೆಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಲ್ಯಾಕ್ಟೋಫೆರಿನ್ ಅಂತಕ್ಕಂಥದ್ದು ಕೂಡ ಸಹಾಯ ಮಾಡುತ್ತದೆ. ಜೊತೆಗೆ ಈ ಮಲೆನಾಡು ಗಿಡ್ಡ ತಳಿಯ ಹಾಲಿಂದ ಮಾಡಿರ್ತಕ್ಕಂಥ ತುಪ್ಪಕ್ಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಡಿಕೆ ಬರ್ತಾ ಇದೆ. ಸೊ ನಾವು ವೈಜ್ಞಾನಿಕವಾಗಿ ಇದನ್ನ ಅನಲೈಸ್ ಮಾಡಿದಾಗ ಈ ತುಪ್ಪದಲ್ಲಿ ω3 ಫ್ಯಾಟಿ ಆಸಿಡ್ಸ್ ಅಂತ ನಾವೇನ್ ಕರಿತೀವಲ್ಲ ಇದರ ಪ್ರಮಾಣ ಜಾಸ್ತಿ ಇದೆ. ಬೇರೆ ಹಾಲಿನ ತುಪ್ಪಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ω3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇದೆ. ಈ ω3 ಫ್ಯಾಟಿ ಆಸಿಡ್ಸ್ ನಮ್ಮ ಮಾನವನ ಆರೋಗ್ಯಕ್ಕೆ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಮೆದುಳಿನ ಬೆಳವಣಿಗೆ ಆಗಿರ್ಬೋದು ದೇಹದ ಇನ್ನಿತರ ಆರ್ಗಾನ್ಗಳು ಅಥವಾ ನಮ್ಮ ಬೆಳವಣಿಗೆ ಕೂಡ ಈ ω3 ಫ್ಯಾಟಿ ಆಸಿಡ್ಸ್ ಉತ್ತಮವಾದಂತಹ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಸೊ ಈ ಎಲ್ಲಾ ಒಂದು ಔಷಧಿ ಗುಣಗಳು ಯಾವ ರೀತಿ ಮಲೆನಾಡು ಗಿಡ್ಡ ತಳಿಯಲ್ಲಿ ಬಂತು ಅಂತ ಹೇಳಿದ್ರೆ ನಾವು ಗೊತ್ತಾ ಇದೆ ಮಲೆನಾಡು ಗಿಡ್ಡ ತಳಿ ಇದು ಕಾಡು ಮೇಡುಗಳಲ್ಲೆಲ್ಲ ಅಲ್ಲಾಡ್ತದೆ. ಅಲ್ಲಿರ್ತಕ್ಕಂಥ ಔಷಧಿ ಸಸ್ಯಗಳಾಗಿರ್ಬೋದು ಅಥವಾ ವಿವಿಧ ರೀತಿಯಾದಂತಹ ಸಸ್ಯ ಸಂಪನ್ಮೂಲಗಳನ್ನು ತಿಳೋದ್ರಿಂದ ಸೊ ಅದರಲ್ಲಿ ಬಂದಿರತಕ್ಕಂಥ ಔಷಧಿ ಗುಣಗಳು ಕೂಡ ಅದರಲ್ಲಿ ಹಾಲಿನಲ್ಲೂ ಕೂಡ ಕೆಲವು ಅಂಶಗಳು ಕೂಡ ಬರ್ತದೆ. ಅದರ ಜೊತೆಗೆ ಈ ಹಾಲು ಏನಿದೆ ಮಲ್ನಾಡ್ ಗಿಡ್ಡ ಹಾಲು, ಇದು A2 ಹಾಲ್ ಅಂತ ಹೇಳ್ಬಿಟ್ಟು ಒಂದು ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧವಾಗಿದೆ. ಸೊ ಈ A2 ಹಾಲು ಸಮೃದ್ಧವಾಗಿರೋದ್ರಿಂದ ಸೊ ಇದೇ ರೀತಿ ವಿಶೇಷ ವಾಸನೆ ಇರುತ್ತೆ ಮತ್ತು ವಿಶೇಷ ರುಚಿಯನ್ನು ಕೂಡ ಈ ಒಂದು ಹಾಲಿನಲ್ಲಿದೆ ಮತ್ತು ಅತ್ಯಂತ ಉತ್ತಮವಾದ ಪೋಷಕಾಂಶಗಳು ಕೂಡ ಈ ಒಂದು ಮಲ್ನಾಡ್ ಗಿಡ್ಡ ಹಾಲಿನಲ್ಲಿ ಇದೆ. A2 ಹಾಲು ಅಂತ ಹೇಳಿದ್ರೆ ಅದರ ಹಂಗಂದ್ರೆ ಏನು, ಮಾಮೂಲಿ ಹಾಲಿಗೂ A2 ಹಾಲಿಗೆ ಇರ್ತಕ್ಕಂಥ ವ್ಯತ್ಯಾಸಗಳು ಏನು? ಕೆಲವು ಒಂದು 5-6 ವರ್ಷಗಳಿಂದ ನಾವು ಎಲ್ಲಾ ಕಡೆ ನೋಡ್ತಿದ್ವಿ, ಎಸ್ಪೆಷಲಿ ವಿದೇಶಗಳಲ್ಲಿ ಈ A2 ಹಾಲಿನ ಮಹತ್ವ ಬಹಳ ಆಗಿದೆ. ಸೊ ನಮ್ಮ ನಾರ್ಮಲ್ ಒಂದು ಲೀಟರ್ ಹಾಲಿಗೆ 50 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಈ A2 ಹಾಲನ್ನು ಸುಮಾರು 200-300 ರೂಪಾಯಿ ಇತ್ತು ಕೂಡ ಬ್ರಾಂಡ್ ಮಾಡಿಬಿಟ್ಟು ಮಾರ್ತಕ್ಕಂತ ಎಲ್ಲವನ್ನ ನೋಡ್ತಾ ಇದ್ದೇವೆ. ಸೊ A1 ಮತ್ತು A2 ಹಾಲ್ ತಕ್ಕಂತ ಹಾಲು ಈ ಒಂದು ಪ್ರೋಟೀನ್ ವ್ಯತ್ಯಾಸದಿಂದ ಈ ಒಂದು A1 ಮತ್ತು A2 ಅನ್ನ ನಾವು ವರ್ಗೀಕರಣ ಮಾಡ್ತೀವಿ. ಆ ಹಾಲಿನಲ್ಲಿ ಯೂಸ್ಲಿ ಏನಾಗುತ್ತೆ, ಪ್ರೋಟೀನ್ ಅಂಶ ಇರುತ್ತದೆ. ಸೊ ಪ್ರೋಟೀನ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರೋಟೀನ್ ಇರುತ್ತೆ. ಒಂದರಲ್ಲಿ ಕೆಸಿನ್ ಅಂತ ಕರಿತೀವಿ, ಇನ್ನೊಂದು ವೇ ಪ್ರೋಟೀನ್ ಅಂತ ನಾವು ವೈಜ್ಞಾನಿಕವಾಗಿ ಕರಿತೀವಿ. ಸೊ ಈ ಕೆಸಿನ್ ಅಂತ ಏನ್ ಮಾತಾಡ್ತಿದ್ದೀನಲ್ಲ, ಸುಮಾರು ಹಾಲಿನಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಅಲ್ಲಿ 80% ಈ ಕೆಸಿನಿಂದ ಬಂದಿರತಕ್ಕಂಥದ್ದು. ಸೊ ಈ ಕೆಸಿನ್ ಬೇರೆ ಬೇರೆ ರೂಪಾಂತರಗಳಿರುತ್ತೆ, ಅದರಲ್ಲಿ ಆಲ್ಫಾ ಕೆಸಿನ್ ಬೀಟಾ ಕೆಸಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ಬೀಟಾ ಕೆಸಿನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈ ಬೀಟಾ ಕೆಸಿನ್ ಯಾವಾಗ ಯಥೇಚ್ಛವಾಗಿ ಇರ್ತದೋ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ಈ ಬೀಟಾ ಕೆಸಿನ್ ಅಲ್ಲಿ 2 ಫಾರ್ಮ್ ಇದೆ, ಒಂದು A1 ಅಂತ ಕರಿತೀವಿ, ಇನ್ನೊಂದು A2 ಅಂತ ಕರಿತೀವಿ. ಈ A1 ಬೀಟಾ ಕೆಸಿನ್ ನಾವು ಯಾವ್ದ್ರಲ್ಲಿ ನೋಡ್ತೀವಿ, ವಿದೇಶಿ ತಳಿಗಳ ಜರ್ಸಿ ಆಗಿರ್ಬೋದು, HF ಆಗಿರ್ಬೋದು, ಈ ರಾಸುಗಳಲ್ಲಿ ಈ ಒಂದು A1 ಅಂಶ ಜಾಸ್ತಿ ಇರ್ತದೆ. A2 ಅಂಶ ಇದು ಎಸ್ಪೆಷಲಿ ನಮ್ಮ ನೇಟಿವ್ ಅನಿಮಲ್ಸ್ ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂತ ನಮ್ಮ ದೇಸಿ ರಾಸುಗಳು, ಎಸ್ಪೆಷಲಿ ಮಲ್ನಾಡ್ ಗಿಡ್ಡ ಆಗಿರ್ಬೋದು ಅಥವಾ ಹಳ್ಳಿಕಾರು, ಅಮೃತ್ ಮಾಲು, ಈ ಒಂದು ನಮ್ಮ ದೇಶಿ ರಾಸುಗಳಲ್ಲಿ A2 ಅಂಶ ಜಾಸ್ತಿ ಇದೆ. ಸೊ ನಾವೆಲ್ಲ ನೋಡ್ತಾ ಇದ್ದೇವೆ ಈ A2 ಅಂಶ ಮತ್ತು A1 ಅಂಶಕ್ಕೆ ಅಂತ ಮೇಜರ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಯಾರು ಯಥೇಚ್ಛವಾಗಿ A1 ಹಾಲನ್ನ ಕುಡಿತಾ ಬರ್ತಾರೋ ಅದ್ರ ಅವರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ನಮ್ಗೆ ಕೆಲವರಲ್ಲಿ ನೋಡ್ತಾ ಇರ್ತೀವಿ ಕೆಲವರಿಗೆ ಹಾಲು ಕುಡಿದ್ರೆ ಆಗೋದಿಲ್ಲ, ಅಲರ್ಜಿ ಆಗ್ತದೆ. ಸೊ ಅದನ್ನ ನಾವು ಲ್ಯಾಕ್ಟೋ ವೈಜ್ಞಾನಿಕವಾಗಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ. ಇದರಿಂದ ಏನಾಗ್ತದೆ, ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತಕ್ಕಂಥದ್ದು ಅಥವಾ ಹೊಟ್ಟೆಯಲ್ಲಿ ಚುರುಗುಡ್ತಕ್ಕಂಥದ್ದು, ಈ ಎಲ್ಲ ಅಂಶಗಳು ಏನಕ್ಕಾಗ್ತದೆ ಅಂತ ಹೇಳಿದ್ರೆ, A1 ಹಾಲಿನಲ್ಲಿ BCM7 ಅಂತ ಒಂದು ವೈಜ್ಞಾನಿಕ ಒಂದು ಘಟಕ ಇದೆ. ಸೊ ಈ BCM7 ಯಾವಾಗ ಹಾಲಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ, ಸೊ ಇದರಿಂದ Type 1 diabetes ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹಾರ್ಟ್ ಡಿಸೀಸ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಅಥವಾ ಬೇರೆ ಬೇರೆ ಶಿಶುಗಳ ಮರಣ ಅಂತಕ್ಕಂಥ ಸಾಧ್ಯತೆ ಇರ್ತದೆ, ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಲವಾರು ರೋಗ ಬರೋ ಸಾಧ್ಯತೆ ಇರ್ತದೆ. ಸೊ ಈ ಎಲ್ಲ ಅಂಶಗಳು A1 ಘಟಕದಲ್ಲಿ ಇದೆ. ಆದರೆ A2 ದಲ್ಲಿ ಈ ರೀತಿಯಾದಂತಹ ಯಾವುದೇ ಆದಂತಹ BCM7 ಪ್ರಮಾಣ ಕಮ್ಮಿ ಅಥವಾ ಇಲ್ಲೇ ಇಲ್ಲ. ಸೊ ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ಇನ್ನಿತರ ಎಲ್ಲ ಆರೋಗ್ಯಕ್ಕೂ ಕೂಡ ಜಾಸ್ತಿ ಆಗ್ತದೆ. ಸೊ ಇವೆಲ್ಲವೂ ಕೂಡ ಇನ್ನು ಸಂಶೋಧನಾ ಹಂತದಲ್ಲಿದೆ, ಇನ್ನೂ ದೃಢೀಕರಣವು A1 ಮತ್ತು A2 ಅಂತಕ್ಕಂಥ ದೃಢೀಕರಣದ ಅವಶ್ಯಕತೆ ಇದೆ. ಸಂಶೋಧನೆ ಕೂಡ ಇದರಲ್ಲಿ ನಿರಂತರವಾಗಿ ನಡೀತಾ ಇದೆ. ಸೊ ಎಲ್ಲ ಪೂರ್ಣ ಪ್ರಮಾಣದ ಸಂಶೋಧನೆ ನಡೆದಾಗ ಮಾತ್ರ ನಾವು A1 ಉತ್ತಮ ಅಥವಾ A2 ಉತ್ತಮ ಅಥವಾ A1 ಕಳಪೆ ದರ್ಜೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಇತ್ತೀಚಿನ ದಿನದಲ್ಲಿ ಇದು ಈ ಮಲೆನಾಡು ಗಿಡ್ಡ ಅಳಿವಿನಂಚಿನಲ್ಲಿ ಇದೆ. ಈ ಒಂದು ತಳಿಯ ಇವತ್ತಿನ ಪರಿಸ್ಥಿತಿ, ಈಗಿನ ಸ್ಥಿತಿಗತಿ ಏನೇನಿದೆ ಅಂತ ಹೇಳ್ತೀರಿ? ತಾವು ಬೇರೆ ನಮ್ಮ ದೇಶಿ ಜಾನುವಾರು ತಗೊಂಡಾಗ ಈ ಮಲ್ನಾಡು ಗಿಡ್ಡ ತಳಿ ನಮ್ಮ ಇತ್ತೀಚಿನ ಅಳಿವಿನಂಚಿನಲ್ಲಿದೆ. ಸುಮಾರು ನಾವೀಗ ಒಂದು ನಮ್ಮ ರೀಸೆಂಟ್ ಪಾಪ್ಯುಲೇಷನ್ ಸರ್ವೆ ಪ್ರಕಾರ 9 ಲಕ್ಷದಿಂದ 10 ಲಕ್ಷ ಮಲ್ನಾಡು ಗಿಡ್ಡ ರಾಸುಗಳು ಮಾತ್ರ ನಮ್ಮಲ್ಲಿ ಈಗ ಉಳಿದಿದೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾವು ಇತ್ತೀಚಿಗೆ ನೋಡ್ತೀವಿ ಕಾಡು ನಶಿಸ್ತಾ ಹೋಗ್ತಾ ಇದೆ. ಸೊ ಅವು ಮೇಯ್ತಕ್ಕಂಥ ಜಾಗ ನಶಿಸಿ ಹೋಗ್ತಾ ಇದೆ, ಎಲ್ಲವೂ ಕೂಡ ಉದ್ಯಮೀಕರಣ ಅಥವಾ ಉದ್ಯಮೀಕರಣಗಳಾಗ್ತಾ ಇದೆ. ಸೊ ಅದರಿಂದ ಇಳುವರಿಯೂ ಕೂಡ ಕಮ್ಮಿ ಇರೋದ್ರಿಂದ ಇದರಿಂದ ಸಾಕ್ತಕ್ಕಂಥವ್ರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಬಂತಾ ಇದೆ. ಸೊ ಆಧುನಿಕ ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ಸೊ ಮೇಯಲು ಕೂಡ ಅತ್ಯಂತ ಶುದ್ಧವಾದಂಥ ಜಾಗ ಸಿಗ್ತಾ ಇಲ್ಲ. ಇವೆಲ್ಲ ಕಾರಣದಿಂದ ಮಲೆನಾಡು ಗಿಡ್ಡ ತಳಿ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಸೊ ಸರ್ಕಾರ ಕೂಡ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ, ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಮಲೆನಾಡು ಗಿಡ್ಡ ತಳಿಯ ಸ್ಥಿತಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಈಗ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳಿದ್ರೆ, ಯಾವ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅಂತ ಹೇಳ್ತೀರಿ? ಈ ಮಲ್ನಾಡು ಗಿಡ್ಡ ತಳಿ ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮನ್ನೆಲ್ಲ ಆದ್ಯ ಕರ್ತವ್ಯ. ಯಾಕೆಂದ್ರೆ ಮುಂದಿನ ತಲೆಮಾರಿಗೆ ನಾವು ಒಂದು ಇಂಥ ಒಂದು ವಿಶೇಷ ಜಾತಿಯ ಜಾನುವಾರು ಅಥವಾ ತಳಿ ಇತ್ತು ಅಂತ ತಿಳಿಸ್ತಕ್ಕಂಥದ್ದು ಕೂಡ ಬಹಳ ಎಸೆನ್ಶಿಯಲ್. ಈ ಕುರಿತಾಗಿಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ಕೇಂದ್ರ ಸರ್ಕಾರ 2012 ಇದೊಂದು ಮಲ್ನಾಡು ಗಿಡ್ಡಕ್ಕೆ ತಳಿ ಮಾನ್ಯತೆಯನ್ನು ನೀಡಿತು ಅಂತ ಹೇಳಿದ್ರೆ, ಸೊ ಅಫಿಷಿಯಲಿ ಇದೊಂದು ಮಲ್ನಾಡು ಗಿಡ್ಡ ತಳಿ ಮಾನ್ಯತವನ್ನು ನೀಡಿತು. ಅದರಿಂದ ಈ ಸಂರಕ್ಷಣೆಗೆ ಒಂದು ಒಂದು ಪೂರಕವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಿತು. ಜೊತೆಗೆ ಸೊ ಡಾಕ್ಟರ್ KP ರಮೇಶ್ ಅಂತ NDRF ಬೆಂಗಳೂರಿನ ಡೈರೆಕ್ಟರ್ ಆಗಿರೋದ್ರು, ಇವರ ಸಾರಿತ್ಯದಲ್ಲಿ ಈ ಒಂದು ತಳಿ ಮಾನ್ಯತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿಬಿಟ್ಟು ಮತ್ತು ಈ ತಳಿ ಮಾನ್ಯತೆಗೆ ಮುಖ್ಯವಾದಂಥ ಪಾತ್ರವನ್ನು ವಹಿಸಿದರು. ನಂತರ ದಿನಗಳಲ್ಲಿ ಕರ್ನಾಟಕ ಸರ್ಕಾರ 2014 ಸೊ ಪಶುವೈದ್ಯ ವಿಶ್ವವಿದ್ಯಾಲಯದಲ್ಲಿ ಮಲೆನಾಡು ಗಿಡ್ಡ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿತು. ಜೊತೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಈ ಮಲೆನಾಡು ಗಿಡ್ಡ ತಳಿ ಸಂರಕ್ಷಣೆ ಮನೆಗೆ ಟೊಂಕು ಕಟ್ಟಿ ದಿನ ನಿಂತಿದ್ದೀವಿ. ನಾವು ನೋಡಿರ್ಬೋದು ರಾಘವೇಂದ್ರ ಶ್ರೀ ಸ್ವಾಮೀಜಿಗಳ, ಭಾರತೀ ಸ್ವಾಮೀಜಿಗಳಾಗಿರ್ಬೋದು, ಅವರು ತಮ್ಮ ಮಠದಲ್ಲಿ ಹಲವಾರು ಮಲ್ನಾಡು ಗಿಡ್ಡ ತಳಿಗಳನ್ನ ಸಾಕ್ತಾ ಇದ್ದಾರೆ ಮತ್ತು ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಮಲ್ನಾಡು ಗಿಡ್ಡ ತಳಿಯ ವಂಶಾವಳಿಗಳನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಮತ್ತು ಈಗ NDRI ಬೆಂಗಳೂರಲ್ಲಿ ಶಾಖೆ ಇದೆ, ಅಲ್ಲಿ ವೀರ್ಯ ಸಂಗ್ರಹಣೆ ಮಲ್ನಾಡು ಗಿಡ್ಡ ಊರುಗಳಿಂದ ವೀರ್ಯ ಸಂಗ್ರಹಣೆಯನ್ನ ಮಾಡಿಬಿಟ್ಟು ಅದನ್ನ ಮುಂದಿನ ತಲೆಮಾರಿಗೆ ಸರ್ಕ್ಯುಲೇಟ್ ಮಾಡಲಿಕ್ಕೆ ಸಂರಕ್ಷಣೆಯನ್ನು ಕೂಡ ನಡೀತಾ ಇದೆ. ಜೊತೆ ಜೊತೆಗೆ ಸೊ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ನಮ್ಮ ಕೋಯ್ಲಾ ಅಂತ ಹೇಳ್ಬಿಟ್ಟು ಅಲ್ಲಿ ಜಾನುವಾರು ಸಂವರ್ಧನಾ ಮತ್ತು ಮಾಹಿತಿ ಕೇಂದ್ರ ಮತ್ತು ತರಬೇತಿ ಕೇಂದ್ರ ಇದೆ. ಅಲ್ಲೂ ಕೂಡ ಮಲ್ನಾಡು ಗಿಡ್ಡ ಸುಮಾರು 100-150 ಮಲ್ನಾಡು ಗಿಡ್ಡ ರಾಸುಗಳನ್ನ ಅಲ್ಲಿಯೂ ಕೂಡ ಸಂರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಇದನ್ನೆಲ್ಲ ಸರ್ಕಾರದ ಕ್ರಮಗಳು ಅಂತ ಹೇಳಿದ್ರೆ ಪಶುವೈದ್ಯ ಮಹಾವಿದ್ಯಾಲಯಗಳು ಅವು ಯಾವ ರೀತಿಯಾದ ಕ್ರಮಗಳನ್ನು ತಗೊಂಡಿದೆ ಅಂತ ಹೇಳಿ. ಈ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಅಡಿಯಲ್ಲಿ ಈ ಒಂದು ನಮ್ಮ ಮಲ್ನಾಡು ಗಿಡ್ಡ ರಿಸರ್ಚ್ ಸ್ಟೇಷನ್, ಮಲ್ನಾಡು ಗಿಡ್ಡ ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಹೇಳ್ಬಿಟ್ಟು 2014 ಕರ್ನಾಟಕ ಸರ್ಕಾರದ ಧನ ಸಹಾಯದಿಂದ ಒಂದು ಪ್ರಾರಂಭವಾಯಿತು. ಸೊ ಇದು ಮುಖ್ಯ ಒಂದು ಕಾರ್ಯಗಳು ಅಂತ ಹೇಳಿದ್ರೆ ಒಂದು ಮಲ್ನಾಡು ಗಿಡ್ಡಕ್ಕೋಸ್ಕರ ಸಂರಕ್ಷಣೆಗೋಸ್ಕರ ಒಂದು ಪ್ರತ್ಯೇಕ ಫಾರಂ ಅನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಮತ್ತು ಉತ್ಪಾದನಾ ಸಾಮರ್ಥ್ಯದ ಮೌಲ್ಯಮಾಪನ ಅಂದ್ರೆ ಮಲ್ನಾಡು ಗಿಡ್ಡದಿಂದ ಬರತಕ್ಕಂಥ ವಿವಿಧ ರೀತಿಯ ಉತ್ಪನ್ನಗಳು, ಹಾಲಿನ ಉತ್ಪನ್ನ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಸಗಣಿ ಇನ್ನಿತರ ಬೇರೆ ಬೇರೆ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಕೂಡ ಕುರಿತಾಗ್ಬಿಟ್ಟು ಸಂಶೋಧನೆ ಮಾಡತಕ್ಕಂಥದ್ದಾಗಿರ್ಬೋದು. ತಳಿಯ ಸಂರಕ್ಷಣೆಗೆ ಅವಶ್ಯಕತೆ ಏನಿದೆ ಮತ್ತು ಇದು ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಲಿಕ್ಕೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ ಮತ್ತು ಉತ್ತಮ ತಳಿಯ ಓರಿಗಳ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು, ಅದನ್ನು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಮತ್ತು ಉಪ ಉತ್ಪನ್ನಗಳನ್ನು ಮಾಡ್ತಕ್ಕಂಥದ್ದು ನಮಗೆ ಗೊತ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನ ಗೋಮೂತ್ರ ಮತ್ತು ಸಗಣಿಗೆ ವಿಶೇಷವಾದ ಸ್ಥಾನ ಇದೆ. ಸೊ ಗೋಮೂತ್ರವನ್ನ ದ್ರವರೂಪದ ಗೊಬ್ಬರ ಅಂತ ಹೇಳ್ಬಿಟ್ಟು ನಾವು ಮಾಡಬಹುದು. ಇದರಿಂದ ಜೀವಾಮೃತ ಮಾಡ್ತಾರೆ, ಬೇರೆ ಬೇರೆ ರೀತಿಯಂತಹ ಪ್ರಾಡಕ್ಟ್ ಗಳನ್ನು ಮಾಡ್ತಾರೆ. ಸೊ ಮತ್ತೆ ಈ ಬಟ್ಟಿ ಇಡಿಸಿರ್ತಕ್ಕಂತಹ ಗೋಮೂತ್ರದಲ್ಲಿ ಸೊ ವಿಶೇಷವಾದ ಔಷಧಿ ಗುಣಗಳಿದೆ ಅಂತ ಹೇಳ್ಬಿಟ್ಟು ಕೆಲವು ಸಂಶೋಧನೆಗಳಲ್ಲೂ ಕೂಡ ರುಜುವಾತಾಗಿದೆ. ಈ ಗೋಮೂತ್ರದಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಮತ್ತೆ ಇದು ರೋಗವನ್ನು ತಡೆಗಟ್ಟತಕ್ಕಂತ ಶಕ್ತಿ ಇದೆ ಮತ್ತೆ ನಮ್ಮ ಜಠರದ ಪ್ರೊಟೆಕ್ಷನ್ ಗೆ ಬೇಕಾದಂತ ಅಂಶಗಳಿದೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಸಕ್ಕರೆ ಕಾಯಿಲೆ ಏನ್ ಬರುತ್ತೆ ಆಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಕೂಡ ಇದೆ ಮತ್ತೆ ನಮ್ಮ ದೇಹದ ಇಮ್ಯುನಿಟಿಯನ್ನು ಡೆವಲಪ್ ಮಾಡಲಿಕ್ಕೂ ಕೂಡ ವಿವಿಧ ರೀತಿಯ ಅಂಶಗಳಿದೆ ಅಂತಬಿಟ್ಟು ಕೆಲವಾರು ವೈಜ್ಞಾನಿಕ ಸಂಶೋಧನೆಗಳು ನಡೆದಿದ್ದಾವೆ. ಆ ಸಂಶೋಧನೆಗಳಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ಗೋಮೂತ್ರದಿಂದ ವೈಜ್ಞಾನಿಕವಾಗಿ ಯೂಸ್ ಇದೆ ಅಥವಾ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ದೃಢೀಕರಣ ಹೊಂದಿದೆ. ಈ ಒಂದು ನಿಟ್ಟಿನಲ್ಲಿ ಹಲವಾರು ಸಂಶೋಧನೆಗಳು ಕೂಡ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಿದೆ. ಹಲವಾರು PG ಮತ್ತು PhD ವಿದ್ಯಾರ್ಥಿಗಳು ಕೂಡ ಹಲವಾರು ಸಂಶೋಧನೆಯನ್ನು ಮಾಡಿದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟರ್ ಅಂತ ಹೇಳ್ಬಿಟ್ಟು ಬಸ ವಿಜ್ಞಾನಿಗಳು, ಡಾಕ್ಟರ್ ಜಯಶ್ರೀ ಅಂತಕ್ಕಂಥ ವಿಜ್ಞಾನಿಗಳು ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ, ರೋಗ ನಿರೋಧಕ ಶಕ್ತಿಯನ್ನ ಅಭ್ಯಾಸನೆ ಮಾಡಿದ್ದಾರೆ ಮತ್ತು ಹಾಲಿನಲ್ಲಿ ಬರ್ತಕ್ಕಂಥ ವಿಶೇಷ ಗಿಡಗಳನ್ನ ಮತ್ತು ಇತರ ಪ್ರಭೇದಗಳನ್ನ ಸಾಕಾಣಿಕೆ ಪದ್ಧತಿ, ಆಹಾರ ಪದ್ಧತಿ ಮತ್ತು ಉಪ ಉತ್ಪನ್ನಗಳ ಬಗ್ಗೆ ಹಲವಾರು ಸಂಶೋಧನೆಗಳು ಕೂಡ ಈಗೂ ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ನಡೀತಾ ಇದೆ. ಜೊತೆ ಜೊತೆಗೆ ಇದರ ಸಗಣಿಯಿಂದ ಕೂಡ ಹಲವಾರು ಉಪ ಉತ್ಪನ್ನಗಳನ್ನ ನಾವು ಮಾಡಬಹುದು. ಸೊ ಇದು ಬೆರಣಿ ಆಗಿರ್ಬೋದು ಅಥವಾ ವಿಭೂತಿ, ಸೋಪು, ಶಾಂಪು, ಗಂಧದ ಕಡ್ಡಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಬೇರೆ ರೀತಿಯಂತ ಹಲವಾರು ಉಪ ಉತ್ಪನ್ನಗಳನ್ನು ಮಾಡಿಬಿಟ್ಟು ಅದರಿಂದನೂ ಕೂಡ ಬದುಕನ್ನು ಕಟ್ಕೊಂಡವರು ಬೇಕಾದಷ್ಟು ಜನ ನಾವು ಈ ದಿನಗಳಲ್ಲಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ತಾವು ಈಗ ಕೆಲವರೆಲ್ಲ ಬೇರೆ ಬೇರೆ ತಳಿಗಳ ಹಸುಗಳನ್ನು ಸಾಕ್ತಾ ಇದ್ದಾರೆ ಸರ್, ಈ ಮಲೆನಾಡು ಗಿಡ್ಡ ಈಗ ಸಂರಕ್ಷಣೆ ಮತ್ತೆ ಗೋತಳಿ ಈ ವಿಚಾರದ ಬಗ್ಗೆ ಮಹತ್ವದ ಬಗ್ಗೆ ತಾವು ಕಾರ್ಯಕ್ರಮದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಲಾಭದ ಉದ್ದೇಶವನ್ನ ನೋಡಿದಾಗ ಸೊ ಮಲೆನಾಡು ಗಿಡ್ಡ ನಮ್ಗೇನು ಲಾಭದ ಉದ್ದೇಶಕ್ಕೆ ನೋಡಿದಾಗ ಸಾಕಾಣಿಕೆಗೆ ಅಷ್ಟೊಂದು ಸೂಕ್ತವಾಗೋದಿಲ್ಲ. ಆದರೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇವನ್ನೆಲ್ಲ ಸಂರಕ್ಷಣೆ ಮಾಡಬೇಕು, ನಮ್ಮ ದೇಶದ ತಳಿಯನ್ನು ಸಂರಕ್ಷಣೆ ಮಾಡಬೇಕು, ಅದರಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನು ಸಂರಕ್ಷಣೆ ಮಾಡಿಬಿಟ್ಟು ಅದರಿಂದ ಪ್ರಯೋಜನಗಳನ್ನು ಪಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ಈ ಮಲೆನಾಡು ಗಿಡ್ಡ ತಳಿಯನ್ನು ಕೇವಲ ಲಾಭದ ದೃಷ್ಟಿಯಿಂದ ನೋಡೋದಲ್ಲದೆ ಸಾಂಸ್ಕೃತಿಕ ಹಿರಿಮೆ ದೃಷ್ಟಿಯಿಂದ ಮತ್ತು ಧಾರ್ಮಿಕ ಹಿತ ದೃಷ್ಟಿಯಿಂದ ಈ ಒಂದು ಮಲೆನಾಡು ಗಿಡ್ಡವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲ ಆದ್ಯ ಕರ್ತವ್ಯ. ಸೊ ಮುಂದಿನ ಪೀಳಿಗೆಗೆ ಈ ಮಲೆನಾಡು ಗಿಡ್ಡಗಳನ್ನ ಸಂರಕ್ಷಿಸಿಬಿಟ್ಟು ಅದನ್ನ ಮುಂದಿನ ಪೀಳಿಗೆ ಹಸ್ತಾಂತರ ಮಾಡತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಆರ್ಧವ್ಯ ಕರ್ತವ್ಯ. ಸೊ ಕೇವಲ ಸರ್ಕಾರ ಅಲ್ಲ, ಜನಸಾಮಾನ್ಯರೆಲ್ಲ ಕೂಡ ಈ ಒಂದು ವಿಶೇಷವಾದ ಮಲೆನಾಡು ಗಿಡ್ಡ ತಳಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಹಕಾರವನ್ನು ನೀಡಬೇಕಾಗ್ತದೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಮಲೆನಾಡು ಗಿಡ್ಡ ಗೋತಳಿಯ ಮಹತ್ವ ಮತ್ತು ಸಂರಕ್ಷಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಮಲೆನಾಡು ಗಿಡ್ಡ ಈ ಗೋತಳಿಯ ಮಹತ್ವ ಮತ್ತು ಸಂರಕ್ಷಣೆಯ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮಲೆನಾಡು ಗಿಡ್ಡ ಈ ತಳಿಯ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ GM ಇವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್. ಮುಂದಿನ ಕಾರ್ಯಕ್ರಮ ಋತು ಬಂದವರೇ ಇನ್ನು ಮುಂದೆ ದಾವಣಗೆರೆ ಜಿಲ್ಲೆ ರಾಮಗುಂಡನಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ದೇವರ ಪದವನ್ನು ಕೇಳೋಣ ಬನ್ನಿ. ಬಡದಾರಿಗೆ ಸಬದಾ ಬಡದಾವೇಶ್ರೋ ಬನ್ನಿರ ಜಾಣೇರಲ್ಲ ಹರದಾರಿಗೆ ಸಬದಾ ಬಡದಾವೇಶ್ರೋ ಬನ್ನಿರ ಜಾಣೇರಲ್ಲ ಹರದಾರಿಗೆ ಸಬದಾ ಬಡದಾವೇಶ್ರೋ ಬನ್ನಿರ ಜಾಣೇರಲ್ಲ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರ ಜಾಣೇರಲ್ಲ ಜಾಣೇರಲ್ಲಿಂಗಿ ಎಂಬ ಕರ ಬಂದೇ ಸ್ರೋ ಬನ್ನಿರ ಜಾಣೇರಲ್ಲ ಶಿವಲಿಂಗಿ ಎಂಬ ಕರ ಬಂದೇ ಸ್ರೋ ಬನ್ನಿರ ಜಾಣೇರಲ್ಲ ಶಿವಲಿಂಗಿ ಎಂಬ ಕರವನ ಮೇದ ಯಾವೇ ಆ ಗುರುಗಳ ದಾವಾನ ಸ್ರೋ ಬನ್ನಿರ ಜಾಣೇರಲ್ಲ ಗುರುಗಳಿ ಅಂತ ದಾವಾನ ಸ್ರೋ ಬನ್ನಿರ ಜಾಣೇರಲ್ಲ ಗುರುಗಳಿ ಅಂತ ದಾವಾನ ಸ್ರೋ ಬನ್ನಿರ ಜಾಣೇರಲ್ಲ ಗುರುಗಳಿ ಅಂತ ದಾವಾನ ಸ್ರೋ ಬನ್ನಿರ ಜಾಣೇರಲ್ಲ ಗುಡ ಗೊಟ್ಟೆ ಕಳಸ್ತ್ರೆ ಮಾಳಿ ಬಂದೇ ಅಮ್ಮಳಿಗೆ ತೋದೆ ಮಾಟ ತೋದೆ ಸ್ರೋ ಬನ್ನಿರ ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ಬನ್ನಿರ ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರ ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೇಶ್ರೋ ಬನ್ನಿರ ಜಾಣೇರಲ್ಲ ಅಳಿಗೆ ತೋದೆ ಮಠ ತೋದೆ ಸೇರಿಗೇರಿ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋ ಬನ್ನಿರ ಜಾಣೇರಲ್ಲ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋ ಬನ್ನಿರ ಜಾಣೇರಲ್ಲ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋ ಬನ್ನಿರ ಜಾಣೇರಲ್ಲ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋ ಬನ್ನಿರ ಜಾಣೇರಲ್ಲ ಮಂಡಲವ ದರಿ ಶಾರೆ ಸ್ರೋ ಬನ್ನಿರ ಜಾಣೇರಲ್ಲ ಮಂಡಲವ ದರಿ ಶಾರೆ ಸ್ರೋ ಬನ್ನಿರ ಜಾಣೇರಲ್ಲ ಮಂಡಲವ ದರಿ ಶಾರೆ ಸ್ರೋ ಬನ್ನಿರ ಜಾಣೇರಲ್ಲ ಮಂಡಲವ ದರಿ ಗೋರಗಳೆ ಬಾಳೆ ವನದಾಗೆ ಬರತ ಸ್ರೋ ಬನ್ನಿರ ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರ ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರ ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋ ಬನ್ನಿರ ಜಾಣೇರಲ್ಲ ಮಂಗಳಂ ಜಯ ಜಯ ಮಂಗಳಂ ಸ್ರೋಭ ಸ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡಮ್ಮ ಅಣ್ಣಂದಲ್ಲಿ ಎಣಗಾಗಿ ಮೋನದಲ್ಲಿ ಅಣ್ಣ ವಾಸಿ ಗುಡಿ ಒಳಗೆ ಅಣ್ಣಂದಲ್ಲಿ ಎಣಗಾಗಿ ಮೋನದಲ್ಲಿ ಅಣ್ಣಿನ ರಾಸಿ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ದುರ್ಗಮ್ಮ ಕೈಯಲ್ಲಿ ಅಕ್ಕಿಯಾಗಿ ಮೋನದಲ್ಲಿ ಅಕ್ಕಿಯ ರಾಸಿಯ ಗುಡಿ ಒಳಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ದುರ್ಗಮ್ಮಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ದುರ್ಗಮ್ಮಗೆ. ಸೀರೆಯಲ್ಲಿಯ ಸಿರಿಗಾಗಿ ಮೋನದಲ್ಲಿ ಸೀರೆಯ ರಾಸಿಯ ಗುಡಿ ಒಳಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ದುರ್ಗಮ್ಮಗೆ. ಬಳಿಯ ಬಳಿಯ ಅಂದಲ್ಲಿಯ ಬಳಿಗಾಗಿ ಮೋನದಲ್ಲಿ ಬಳಿಗಳ ರಾಸಿಯ ಗುಡಿ ಒಳಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ಕುಕಡಮ್ಮಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ಕುಕಡದಮ್ಮಗೆ. ಹೂವಂದಲ್ಲಿಯ ಹೂವಿಗಾಗಿ ಮೋನದಲ್ಲಿ ಹೂವಿನ ರಾಸಿಯ ಗುಡಿ ಒಳಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ಉಚ್ಚಂಗಮ್ಮಗೆ, ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ, ಮಂಗಳವಾಗಲಿ ಉಚ್ಚಂಗಮ್ಮಗೆ, ಮಂಗಳವಾಗಲಿ ಉಚ್ಚಂಗಮ್ಮಗೆ, ಮಂಗಳವಾಗಲಿ ಉಚ್ಚಂಗಮ್ಮಗೆ. ಒತ್ತದೊಳಗೆ ಇರವಳಕ್ಕೆ ಒತ್ತದೊಳಗೆ ಇರವಳಕ್ಕೆ ಹುಲಿಯ ಇರದಪ್ಪ ಸಾರಸೆಯ, ಹುಲಿಯ ಇರದಪ್ಪ ಸಾರಸೆ ಒಳಗೆ ದೃಷ್ಟಿ ವಲಸೆ ಗಂಬಳ ಪುರದೊಳಗೆ ತಾನಿರವಳೆಯ, ಪುರದೊಳಗೆ ತಾನಿರವಳೆ ವಜ್ರ ಮಾಣಿಕ ದ್ವಾಲೆ ಇಟ್ಟಳು ಬದ್ರೆ ದುರ್ಗ ಕದೇವಿ ಅಮ್ಮಗೆ, ವಜ್ರಾಧಾರತಿಯ ಬ್ಯಾಳ ಗಿರೆ, ವಜ್ರಾಧಾರತಿಯ ಬ್ಯಾಳ ಗಿರೆ, ವಜ್ರಾಧಾರತಿಯ ಬ್ಯಾಳ ಗಿರೆ, ವಜ್ರಾಧಾರತಿಯ ಬ್ಯಾಳ ಗಿರೆ. ಮೋರ ಲೋಕ ಬಡವ ದ್ವಂದ ಮೋರ ಲೋಕ ದೊಡವ ದ್ವಂದ ಮೋಗತಿ ತಾನಿಟ್ಟಳೆ, ಮೋಗತಿ ತಾನಿಟ್ಟಳೆ ಒಲಗೆ ದೃಷ್ಟಿ ವರಸೆ ಗಂಬಳ ಪುರದೊಳಗೆ ತಾನಿರವಳೆ, ಪುರದೊಳಗೆ ತಾನಿರವಳೆ ವಜ್ರ ಮಾಣಿಕ ದ್ವಾಲೆ ಎಟ್ಟಳು ಭದ್ರ ದುರ್ಗ ಕದೇವಿ ಅಮ್ಮಗೆ, ವಜ್ರಾಧಾರತಿಯ ಬ್ಯಾಳ ಗಿರೆ, ವಜ್ರಾಧಾರತಿಯ ಬ್ಯಾಳ ಗಿರೆ, ವಜ್ರಾಧಾರತಿಯ ಬ್ಯಾಳ ಗಿರೆ, ವಜ್ರಾಧಾರತಿಯ ಬ್ಯಾಳ ಗಿರೆ. ಸಿರೆ ಒಡಸೆ ಚೆನ್ನರಸೆ ಎಣ್ಣ ದೇವರಿಗೆಲ್ಲ ಕರೆಸಲಿವೆ, ಎಣ್ಣ ದೇವರಿಗೆಲ್ಲ ಕರೆಸಲಿ ಪರಮೇಶ್ವರನ ಬಣ್ಣ ಕೇರುವ ಮಗಾಳಿ ಕೇಸ, ಬಣ್ಣ ಕೇರಿಯ ಮಗಾಳಿ ಕೇಸ, ಬಣ್ಣ ಕೇರಿಯ ಮಗಾಳಿ ಕೇಸ, ಬಣ್ಣ ಕೇರಿಯ ಮಗಾಳಿ. ಪಾಲನಂದಿಗವ ಪಾಲನಂದಿಗವ ಕೈಯಲ್ಲಿ ಕಂಕಣ ಲೋಲಾಟೆ ಚಂದ್ರ ಇಟ್ಟಿಯಳ, ಕಳೆಯ ಕಾಂತಳ ಕಮಲ ಮುಖಿಯಳ ಒಳವ ಮುತ್ತಿನ ವಾಲಿಗಳ, ಒಳವ ಮುತ್ತಿನ ಪೌಡರ್ ಕಂಡು ವಾಲಿ ಸೀತಾ ನಗಾವಳ, ಮಂಗಳ ಮಂಗಳ ಸುಂದರಿಗೆ ಶಂಕರಿಗೆ ಶ್ರಂಭವಿಗೆ, ಮಂಗಳ ಜಯ ಮಂಗಳ, ಮಂಗಳ ಜಯ ಮಂಗಳ, ಮಂಗಳ ಜಯ ಮಂಗಳ, ಮಂಗಳ ಜಯ ಮಂಗಳ. ಆದೆ ರೈತಳು ಆದೆ ರೈತಳು ಅನಗ್ರೋಪಳ ಆನಂದ ಪಡಿಪಾವೇಶಳ, ನಿಚ್ಚ ನಂದಳ ನಿಜ ರೂಪಳ ಸದಾದಿಂದ ಸಾವೇಶಳ, ಸಪ್ತಾಂಬ ಸೈನ ಮೊದಲೇ ನಾಗ್ರಂ ಪಣಿಗಳ ರೋಪಳ ಮಂಗಳ ಮಂಗಳ ಸುಂದರಿಗೆ ಶಂಕರಿಗೆ ಸಂಭವಿಗೆ ಮಂಗಳ ಜಯ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ರನ್ನದ ಒಡೆಗವ ರನ್ನದ ಒಡೆಗವ ಚಿನ್ನದ ತೊಂಡಲ ಹೆಣ್ಣಿನ ಡಾಬಾ ಇಟ್ಟದಳ ಎಣಿಕೆ ಎಲ್ಲದ ಮಾಣಿಕದರಳ ಎದಿ ಬದಿಗಾಕೆ ಧರಿಸಳ ಮೆಂತವ ಮೋಗತಿ ಮೋಗಿಲ ಒಳವ ಮಿಗಲದ ಭರಣ ಇಟ್ಟಿಯಳ ಅನುಗ್ರಹ ಎಂಬ ಆಯ್ದಂಗ ಸೈಡ್ದು ಆಯ್ದ ಬಾಣ ಪೆಡಾವಳ ಮಂಗಳ ಮಂಗಳ ಮಾ ಸುಂದರಿಗೆ ಶಂಕರಿಗೆ ಸಂಭವಿಗೆ ಮಂಗಳ.